ಹನುಮನು ಅಲ್ಲಿ ರಾಮನು, ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು, ನೆರಳಿನಂತೆಯೇ ಬಳಿಯಲಿರುವನು, ನೆರಳಿನಂತೆಯೇ ಬಳಿಯಲಿರುವನು, ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ತಂತ್ರ ಕೇಳನು ಮಂತ್ರ ಕೇಳನು ತಂತ್ರ ಕೇಳನು, ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನು, ಮಂತ್ರ ಕೇಳನು ತಂತ್ರ ಕೇಳನು, ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನು, ಪ್ರೇಮದಿಂದ ನೀ ಕರೆಯ ಬರುವನು, ಪ್ರೇಮದಿಂದ ನೀ ಕರೆಯ ಬರುವನು, ಭಕ್ತನೊಬ್ಬನೆ ಅವನ ಗೆಲುವನು ಎಂದೆಂದು, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಸ್ಮರಣೆ ಮಾತ್ರದಿ ಮನದಿ ಬೆರವನು, ಸ್ಮರಣೆ ಮಾತ್ರದಿ ಮನದಿ ಬೆರವನು, ಕಾಮಕ್ರೋಧ ಕ್ಷಣದಲ್ಲಿ ದಹಿಸಿ ಬಿಡುವನು, ಸ್ಮರಣೆ ಮಾತ್ರದಿ ಮನದಿ ಬೆರವನು, ಕಾಮಕ್ರೋಧ ಕ್ಷಣದಲ್ಲಿ ದಹಿಸಿ ಬಿಡುವನು, ಶಾಂತಿ ಕೊಡುವನು ನೆಮ್ಮದಿಯ ತರುವನು, ಶಾಂತಿ ಕೊಡುವನು ನೆಮ್ಮದಿಯ ತರುವನು, ಮನಸ್ಸಿಗೆ ಮಹದಾನಂದ ನೀಡುವ ಮುಖ್ಯ ಪ್ರಾಣ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿಗೀತೆಯನ್ನು ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 52,500 ಗರಿಷ್ಠ 55,500, ಹೊಸ ಅಡಿಕೆ ಕ್ವಿಂಟಾಲಿಗೆ 40,000 ರಿಂದ 47,000, ಕೋಕಾ ಕ್ವಿಂಟಾಲಿಗೆ ಕನಿಷ್ಠ 24,000 ಗರಿಷ್ಠ 28,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ ಕನಿಷ್ಠ 6,400 ಗರಿಷ್ಠ 9,000, ತೆಂಗಿನಕಾಯಿ ಒಂದನೇ ವರ್ಗ 1,000 16,000 ಗರಿಷ್ಠ 20,000, ಎರಡನೇ ವರ್ಗ 12,000 15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 2,950, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 3,050, ಐಆರ್ 8 ಕ್ವಿಂಟಾಲಿಗೆ 2,900 3,000, ಭತ್ತ ಆಮದು ಕ್ವಿಂಟಾಲಿಗೆ ಕನಿಷ್ಠ 1,750 ಗರಿಷ್ಠ 1,950, ಬೆಲ್ಲ ಹಳದಿ ಆಮದು ಕ್ವಿಂಟಾಲಿಗೆ 4,300 4,500, ಕೆಂಪು 4,000 ಗರಿಷ್ಠ 4,100, ಕಪ್ಪು 4,100 4,600, ಮೆಣಸು ಕ್ವಿಂಟಾಲಿಗೆ 28,000 33,000, ಕಾಳು ಮೆಣಸು ಕ್ವಿಂಟಾಲಿಗೆ ಕನಿಷ್ಠ 38,000 ಗರಿಷ್ಠ 49,000, ಗೇರು ಬೀಜ ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 3,000, ಕದಳಿ ಕ್ವಿಂಟಾಲಿಗೆ 3,000 4,000 ಗರಿಷ್ಠ, ಗಾಳಿ ಕ್ವಿಂಟಾಲಿಗೆ ಕನಿಷ್ಠ 3,000 ಗರಿಷ್ಠ 3,500, ನೇಂದ್ರ ಕ್ವಿಂಟಾಲಿಗೆ ಕನಿಷ್ಠ 3,200 ಗರಿಷ್ಠ 4,000. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ನೀವು ಪಶುಪಾಲನಾ, ಡೈರಿ ಉದ್ಯಮ ಅಥವಾ ಪ್ರಾಣಿ ತಳಿ ಸುಧಾರಣಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದವರ? ಹಾಗಾದರೆ ಇದು ನಿಮಗೊಂದು ಅವಕಾಶ. ರಾಷ್ಟ್ರೀಯ ಗೋಪಾಲರತ್ನ